5251 5253. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಅಧ್ಯಯನಕ್ಕೆ ಅವಕಾಶಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡಿಪ್ಲೊಮೋ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎಂಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಕೇಳುಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಮಂಡ್ಯದ ವಿಸಿ ಫಾರಂನ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎಂ ಪಿ ರಾಜಣ್ಣ ಅವರು. ಡಾಕ್ಟರ್ ಎಂ ಪಿ ರಾಜಣ್ಣ ಅವರು ಕೃಷಿ ವಿಷಯದಲ್ಲಿ 2 ವರ್ಷಗಳ ಅವಧಿಯ ಕೃಷಿ ಡಿಪ್ಲೊಮಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದಾರೆ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಎಂ ಪಿ ರಾಜಣ್ಣ ಅವರೇ. ನಮಸ್ಕಾರ ಹೇಮಕುಮಾರ್. ಕೆಲವೊಂದು ಶಿಕ್ಷಣವನ್ನು ಕೃಷಿ ವಿಶ್ವವಿದ್ಯಾನಿಲಯಗಳು ಎಲ್ಲ ಕಡೆಯಲ್ಲೂ ಸಹ ನೀಡ್ತಾ ಇದ್ದಾವೆ. ಈ BSc ಆಗ್ಬೋದು, MSc ಆಗ್ಬೋದು, ಅಥವಾ PhD ಆಗ್ಬೋದು. ಅದನ್ನು ಮೀರಿ ರೈತವರಿಗೆ, ರೈತರ ಮಕ್ಕಳಿಗೆ ಉಪಯೋಗಕ್ಕೆ ಬರುವಂತಹ ಯಾವ ಶಿಕ್ಷಣ ಪದ್ಧತಿಗಳನ್ನು ನಮ್ಮ ಈ ವಿಶ್ವವಿದ್ಯಾನಿಲಯಗಳು, ಕೃಷಿ ಮಹಾವಿದ್ಯಾಲಯಗಳು ಅಳವಡಿಸ್ಕೊಂಡಿದ್ದಾವೆ? ಹೇಮಕುಮಾರ್ ಅವರು, ನಿಜವಾಗ್ಲೂ ಕೂಡ ನೀವು ಒಳ್ಳೆಯ ಒಂದು ಪ್ರಶ್ನೆಯನ್ನೇ ನನ್ನ ಮುಂದೆ ಇಟ್ಟಿದ್ದೀರಿ. ನಾನಾದರೂ ಕೂಡ ಕಳೆದ ಒಂದು 25 ವರ್ಷಗಳಿಂದ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಅವಧಿನಲ್ಲಿ ತಮಗೆ ಗೊತ್ತಾದಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು 1965 ಪ್ರಾರಂಭ ಆಯಿತು. 1963 ಅದಕ್ಕೆ ಒಂದು ಇದನ್ನು ಚರ್ಚೆ ಮಾಡಿ 1965 ಪ್ರಾರಂಭ ಆಯಿತು. ಅಂದಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಆವತ್ತು ಪ್ರಾರಂಭ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಕೂಡ ಬಹಳ ಮಹತ್ತರವಾದಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಇದರಲ್ಲಿ ನಮ್ಮದು ಮುಖ್ಯವಾಗಿ ಇರ್ತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು, ಅದರಲ್ಲೂ ಸಂಶೋಧನೆ ಇರ್ಬೋದು, ಈ ರೈತಪರವಾದಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿಡ್ತಕ್ಕಂಥದ್ದಿರ್ಬೋದು, ಮತ್ತು ರೈತಾಪಿಜ ಮಕ್ಕಳ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ಅದರ ಶಿಕ್ಷಣದಲ್ಲಿ ನಾವು ವಿಶೇಷವಾಗಿ ನಮ್ಮ ಕೃಷಿ ವಿಷಯದಲ್ಲಿ ಬೆಂಗಳೂರಿನಿಂದ BSc ಕೃಷಿಯನ್ನು ಕೊಡ್ತಾ ಇದ್ದೇವೆ, MSc ಕೃಷಿಯನ್ನು ಕೊಡ್ತಾ ಇದ್ದೇವೆ, PhDಯನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು MBA ಕೋರ್ಸನ್ನು ಕೂಡ ನಾವು ಪ್ರಾರಂಭ ಮಾಡಿ ಈ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಅನೇಕ ಇದ್ದಾವೆ. ಇದರ ಎಲ್ಲದರ ಜೊತೆಗೆ ನಮ್ಮ ವಿಸ್ತರಣಾ ವಿಭಾಗ ಇದೆ. ನಮ್ಮಲ್ಲಿ 3 ವಿಭಾಗ ಇದೆ, ಒಂದು ಶಿಕ್ಷಣ, ಮತ್ತು ವಿಸ್ತರಣ, ಮತ್ತಿನ್ನೊಂದು ಸಂಶೋಧನೆ ಅಂತೇಳಿ. ಈ ವಿಸ್ತರಣಾ ವಿಭಾಗಕ್ಕೆ ಬಂದಾಗ ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಅಂಗಗಳಿದ್ದಾವೆ. ನಮ್ಮಲ್ಲಿ ವಿಸ್ತರಣಾ ಶಿಕ್ಷಣ ಘಟಕಗಳಿದ್ದಾವೆ, ಅದರ ಮುಖಾಂತರ ಕೊಡ್ತೇವೆ. ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ರೈತ ತರಬೇತಿ ಕೇಂದ್ರಗಳಿದ್ದಾವೆ, ಮಹಿಳಾ ತರಬೇತಿ ಕೇಂದ್ರ ಇದೆ, ಮತ್ತು ಸಿಬ್ಬಂದಿ ತರಬೇತಿ ಘಟಕ ಅಂತ ಕೂಡ ಇದೆ, ಮತ್ತು ಬೇಕರಿ ತರಬೇತಿ ಘಟಕ ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಈ ಎಲ್ಲದರ ಮುಖಾಂತರ ರೈತರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು, ತರಬೇತಿಗಳನ್ನು ಕೊಟ್ಟು ಮಾನವ ಸಂಪನ್ಮೂಲವನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಮೊದಲ ಒಂದು ಪ್ರಾಥಮಿಕ ಕೆಲಸ. ಇನ್ನು ಎರಡನೇದು ಅಂತ ಹೇಳಿದರೆ ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡಿರ್ಬೋದು, ಕಳೆದ ಒಂದು 20 ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅನೇಕ ತಳಿಗಳು ಬಂದವು. ಕೇವಲ ಕೆಲವೇ ತಳಿಗಳಿದ್ದಂತಹ ಯಾವುದೇ ಬೆಳೆ ಇರ್ಬೋದು, ಭತ್ತ ಅಂತಲ್ಲ, ಭತ್ತ ಇರ್ಬೋದು, ರಾಗಿ, ಮುಸುಕಿನ ಜೋಳ, ಕಬ್ಬು, ಹೀಗೆ ಸಾಕಷ್ಟು ಬೇರೆ ಬೇರೆ ಬೆಳೆಗಳಲ್ಲಿ ಅನೇಕ ತಳಿಗಳು ಇವತ್ತು ಆಯ್ಕೆನಲ್ಲಿವೆ. ರೈತರು ಬೇಕಾದಂತಹ ಅನೇಕ ತಳಿಗಳನ್ನು ಆಯ್ಕೆ ಮಾಡ್ಕೋಬೋದು. ಆ ಎಲ್ಲದಕ್ಕೂ ಕಾರಣ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಸಂಶೋಧನೆ. ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಸಹಾಯವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಯೋಜನೆಗಳು ಅನೇಕ ಇದ್ದಾವೆ ಈ ಥರ ಎಲ್ಲ ಕಾರ್ಯಕ್ರಮಗಳಿಗೆ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಒಟ್ಟು 8 ಸಂಶೋಧನಾ ಕೇಂದ್ರಗಳಿವೆ. ಕೃಷಿ ವಿಶ್ವದಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ 8 ಸಂಶೋಧನಾ ಕೇಂದ್ರಗಳಿದ್ದಾವೆ, 2 ವಲಯ ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ, ಮತ್ತು 1 ಮುಖ್ಯ ಸಂಶೋಧನಾ ಕೇಂದ್ರ ಇದೆ. ಈ ಎಲ್ಲ ಸಂಶೋಧನಾ ಕೇಂದ್ರಗಳ ಮುಖಾಂತರ ಆಯಾ ಪ್ರದೇಶಕ್ಕೆ ಬೇಕಾದ ನಮ್ಮ ಕೃಷಿ ವಿಜ್ಞಾನ ಬೆಂಗಳೂರಿಗೆ ಸುಮಾರು 10 ಜಿಲ್ಲೆಗಳು ನಮಗೆ ಒಳಪಡ್ತವೆ. ನಮ್ಮ ವ್ಯಾಪ್ತಿ ಈ ಹಾಸನದಿಂದ ಒಳಗೊಂಡು ಕೆಳಗಡೆಗೆ ದಕ್ಷಿಣ ಪ್ರಾಂತ್ಯಕ್ಕೆ ಚಾಮರಾಜನಗರದವರೆಗೆ ಸುಮಾರು 10 ಜಿಲ್ಲೆಗಳನ್ನ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾಂತ್ಯಕ್ಕೆ ಬರ್ತಕ್ಕಂಥದ್ದು ಹಾಸನದಿಂದ ಒಳಗೊಂಡು ಈ ಚಾಮರಾಜನಗರದವರೆಗೆ ಬರ್ತಕ್ಕಂಥ ಸುಮಾರು 10 ಜಿಲ್ಲೆಗಳು ನಾವು ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಇದರ ಜೊತೆಗೆ ನಮ್ಮ ಒಟ್ಟು 5 ಆವರಣಗಳಿದ್ದಾವೆ, ಕ್ಯಾಂಪಸ್ ಅಂತ ಕರಿತೀವಲ್ಲ, 5 ಆವರಣಗಳಿದ್ದಾವೆ. ಈ GKVK ಅಲ್ಲದೇ ಚಿಂತಾಮಣಿಯಲ್ಲಿ ಒಂದು ಆವರಣ ಇದೆ, ಹಾಸನದಲ್ಲಿ ಆವರಣ ಇದೆ, ಮಂಡ್ಯದಲ್ಲಿ ಇದೆ ವಿಸಿ ಫಾರ್ಮಲ್ಲಿ, ಅದೇ ಥರ ನಮ್ಮಲ್ಲಿ ಚಾಮರಾಜನಗರ, ಹೀಗೆ 5 ಕೇಂದ್ರಗಳಲ್ಲಿ ನಾವು ಕೃಷಿ ಮಹಾವಿದ್ಯಾಲಯಗಳಿದ್ದಾವೆ. ಮತ್ತು ಅಲ್ಲಿ ಸಾಕಷ್ಟು ಬೇರೆ ಬೇರೆ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಮಂಡ್ಯದ ನಮ್ಮ ಈ ವಿಸಿ ಫಾರಂ ಕ್ಯಾಂಪಸ್ಗೆ ಬರೋದಾದರೆ ರಾಜಣ್ಣವರೇ, ಅಲ್ಲಿ ಯಾವ್ಯಾವ ಶಿಕ್ಷಣ ದೊರೀತಾ ಇದೆ? ಈ ಮಂಡ್ಯ ವಿಸಿ ಫಾರಂ ಆವರಣಕ್ಕೆ ಬರೋದಿದ್ರೆ ನಾವು ಇದರಲ್ಲಿ ವಿಶೇಷವಾಗಿ ಕೃಷಿ ಮಹಾವಿದ್ಯಾಲಯ ಒಂದಿದೆ, ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಜೊತೆಗೆ ಡಿಪ್ಲೊಮೋ ಕೃಷಿ ಅಂತೇಳಿ ಒಂದು ಅದು ಕೂಡ ಒಂದು ವಿಭಾಗ ಇದೆ ನಮ್ಮಲ್ಲಿ. ಈ ಡಿಪ್ಲೊಮೋ ಕೃಷಿಯನ್ನು ನೀವು ರೈತರು ಹಾಗೂ ರೈತ ಮಕ್ಕಳನ್ನೇ ಕೇಂದ್ರೀಕರಿಸಿ ಅಥವಾ ಸಾರ್ವಜನಿಕವಾಗಿ ಎಲ್ಲರಿಗೂ ದೊರೀತಕ್ಕಂಥ ಶಿಕ್ಷಣವನ್ನು? ಈ ಡಿಪ್ಲೊಮೋ ಕೃಷಿ ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಮಾಡಿರ್ತಕ್ಕಂತಹ ಉದ್ದೇಶ ಅಂತ ಹೇಳಿದರೆ, ತಮಗೆ ಗೊತ್ತು 2010, 2011, 2012 ಈ ಒಂದು ಅವಧಿನಲ್ಲಿ ಸಾಕಷ್ಟು ಜನ ಈ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ರು ಈ ವಲಸೆ ಹೋಗ್ತಕ್ಕಂಥದ್ದನ್ನು ತಡೀಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ನಮ್ಮ ಗ್ರಾಮೀಣ ಭಾಗದ ಯುವ ಜನತೆಯನ್ನು ಮತ್ತೆ ಕೃಷಿ ಕಡೆಗೆ ಆಕರ್ಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಆವತ್ತಿನ ಒಂದು ಸರ್ಕಾರ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಒಂದು ಆದ್ಯತೆ ಶಿಕ್ಷಣ ಕೊಡ್ತು. ಎಲ್ಲ ಕಡೆ ಡಿಪ್ಲೊಮೊ ಕೃಷಿಯನ್ನು ಓಪನ್ ಮಾಡಬೇಕು. ಅಂತಹ ಒಂದು ಕೃಷಿ ಮುಖಾಂತರ ಈ 10ನೇ ತರಗತಿಯನ್ನು ಉತ್ತೀರ್ಣರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೃಷಿಯಲ್ಲಿ ಅನುಭವವನ್ನು ಕೊಡಬೇಕು, ಅವರನ್ನು ಮತ್ತೆ ಕೃಷಿ ಕಡೆಗೆ ಆಕರ್ಷಣೆ ಮಾಡಬೇಕು ಅಂತ ಹೇಳ್ತು. ಆ ಒಂದು ಕಾರಣಕ್ಕಾಗಿ ಸಾಕಷ್ಟು ಕಡೆ ಈ ಕೃಷಿ ಡಿಪ್ಲೊಮೋ ಕಾಲೇಜುಗಳು ಪ್ರಾರಂಭ ಆದವು. ಅದೇ ಥರ ನಮ್ಮಲ್ಲಿ ಕೂಡ ಆಗಸ್ಟ್ 8, 2011 ನಮ್ಮಲ್ಲಿ ಕೃಷಿ ಡಿಪ್ಲೊಮೋ ತರಗತಿ ಓಪನ್ ಆಯಿತು ವಿ ಸಿ ಫಾರ್ಮ್ ಆವರಣದಲ್ಲಿ. ಅಂದಿನಿಂದ ಇಂದಿನವರೆಗೆ ಸುಮಾರು 10 ವರ್ಷ ಮುಗಿದು ಈಗ ದಶಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ರಜಣ್ಣವರ ಒಂದು ವಿಶೇಷ ಏನಂದರೆ, ಈಗ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ನಾವು ಈ ಕೃಷಿ ಕಡೆಗೆ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಡಿಪ್ಲೊಮೋನ ಪ್ರಾರಂಭ ಮಾಡಿದ್ರು ಹೌದು ಅಂತ ಹೇಳ್ತಾ ಇದ್ದೀವಿ. ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬಾಲ್ಯದಿಂದಲೇ ಕೂಡ ಅವರ ರೈತಾಪಿ ಕುಟುಂಬ ಆಗಿದ್ರೆ ಅವ್ರಿಗೆಲ್ಲ ಒಂದು ಕೃಷಿ ಚಟುವಟಿಕೆ ನೀವು ಇನ್ಯಾವ ರೀತಿಯ ತರಬೇತಿಯನ್ನು ಕೊಡ್ತೀರಿ? ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ರೈತಾಪಿ ಜನಗಳು ಅವರ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನೇ ಅವರು ಕಲ್ತ್ಕೊಂಡಿರ್ತಾರೆ. ನಾವು ಏನು ಮಾಡ್ತೀವಿ, ಕೃಷಿ ಡಿಪ್ಲೊಮೋದಲ್ಲಿ ನವೀನ ಕೃಷಿ ತಾಂತ್ರಿಕತೆಗಳನ್ನು, ಅಂದರೆ ಇವತ್ತಿನ ವೈಜ್ಞಾನಿಕ ಯುಗಕ್ಕೆ ಯಾವ ಥರ ಕೃಷಿ ಬೇಕು ಅದನ್ನು ನಾವು ಕಲಿಸ್ಕೊಡ್ತೇವೆ ರೈತ ಮಕ್ಕಳಿಗೆ. ಅವರು ಗ್ರಾಮೀಣ ಕೃಷಿಗಿಂತನೂ ಕೂಡ ಭಿನ್ನವಾಗಿರ್ತದೆ, ಮತ್ತು ವೈಜ್ಞಾನಿಕ ಆಧುನಿಕ ಬೇಸಾಯ ಕ್ರಮಗಳು ಅಂತ ಕರೀತಾರೆ. ಈಗ ಸುಮಾರು 80ರ ದಶಕದಿಂದ ಈಚೆಗೆ ಏನು ಬಂತು, 1960ಕ್ಕಿಂತ ಮೊದಲು ಈ ಹಸಿರು ಕ್ರಾಂತಿ ಬಂತು ನೋಡಿ, ಅದಕ್ಕಿಂತ ಮೊದಲು ಸಾಂಪ್ರದಾಯಿಕ ಪದ್ಧತಿಗಳನ್ನು ಮಾಡ್ತಾ ಇದ್ರು. ಈ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು, ಕೃಷಿ ವಿಜ್ಞಾನದಲ್ಲಿ ಬದಲಾವಣೆ ಆಯಿತು. ಹಂದಾಗಿ ಸಾಕಷ್ಟು ಬೇರೆ ಬೇರೆ ವಿಷಯಗಳು ರೈತರಿಗೆ ಗೊತ್ತಿರೋದಿಲ್ಲ, ಇನ್ನೂ ಕೂಡ ಸಾಕಷ್ಟು ತಲುಪಬೇಕಾಗಿದೆ. ನಾವು ನಮ್ಮ ಹೊಸ ಹೊಸ ವಿಜ್ಞಾನದ ವಿಷಯಗಳು ಇನ್ನೂ ಕೂಡ ರೈತರನ್ನು ಪೂರ್ಣವಾಗಿ ತಲುಪಿಲ್ಲ. ಸೊ ಇಂಥ ವಿಷಯಗಳನ್ನು ತಲುಪಿಸೋದಕ್ಕೋಸ್ಕರ ನಾವು ಒಬ್ಬರು ಯಾರಾದರೂ ಮಾನವ ಸಂಪನ್ಮೂಲ ವ್ಯಕ್ತಿಗಳಬೇಕು, ಆ ವ್ಯಕ್ತಿಗಳನ್ನು ತಯಾರು ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳನ್ನು ಈ ಕೃಷಿಯನ್ನು ಕಲಿತು ಅವರು ಸ್ವತಃ ಕೃಷಿ ಮಾಡ್ತಕ್ಕಂಥದ್ದು ಒಂದು ಭಾಗವಾದರೆ, ಈ ಕೃಷಿಯನ್ನು ಕಲಿತಂತಹ ವಿದ್ಯಾರ್ಥಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ರೈತರ ನಡುವೆ ಸಂಪರ್ಕ ಆಗಿ ನಮ್ಮ ಎಲ್ಲ ಮಾಹಿತಿಗಳನ್ನು, ಹೊಸ ಹೊಸ ಮಾಹಿತಿಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ. ತಮಗೆ ಗೊತ್ತಿದೆ, 1980ರ ದಶಕದಿಂದ ಹಿಂದೆ ನಮ್ಮ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿಕರು ಅಂತ ಇದ್ದರು, ಅಗ್ರಿಕಲ್ಚರ್ ಅಸಿಸ್ಟೆಂಟ್ಸ್ ಅಂತ ಇದ್ದರು, ಕೃಷಿ ಸಹಾಯಕರು ಅಂತ ಇದ್ದರು. ಈ ಕೃಷಿ ಸಹಾಯಕರ ಹುದ್ದೆಯನ್ನು 80ರ ನಂತರ ನಿಲ್ಲಿಸಿಬಿಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಅಂಥ ಒಂದು ಹುದ್ದೆಗಳಿಲ್ಲ, ಹಾಗಾಗಿ ಸಾಕಷ್ಟು ಮಾಹಿತಿಗಳು ನಮ್ಮಿಂದ ಅಲ್ಲಿಗೆ ತಲುಪ್ತಾ ಇಲ್ಲ, ಸಾಕಷ್ಟು ಕಡಿಮೆ ಇದೆ. ಈಗಲೊಂದು ಸಾಕಷ್ಟು ಕಡೆ ಈ ರೈತ ಸಂಪರ್ಕ ಕೇಂದ್ರವನ್ನು ಆರಂಭ ಮಾಡಿದೆ ಸರ್ಕಾರ, ಕಳೆದ 10 ವರ್ಷದಿಂದ ಕೂಡ ರೈತ ಸಂಪರ್ಕ ಕೇಂದ್ರವನ್ನು ಮಾಡಿದೆ. ಈ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಮ್ಮ ಮಾಹಿತಿಯನ್ನು ತಲುಪಿಸ್ತಾ ಇದ್ದೇವೆ. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮೊದಲನೇದಾಗಿ ಈ ಕೃಷಿ ಡಿಪ್ಲೊಮೋನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಯಾರು ಎಲಿಜಿಬಲ್ ಇರ್ತಾರೆ ಈ ಡಿಪ್ಲೊಮೋನ ಮಾಡೋದಕ್ಕೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರೂ ಕೂಡ ಇಲ್ಲಿಗೆ ಸೇರಿಸೋದಕ್ಕಾಗೋದಿಲ್ಲ. ಕೃಷಿ ಡಿಪ್ಲೊಮೋಗೆ ಸೇರಬೇಕಾದ್ರೆ ಪ್ರತಿ ವರ್ಷ ನಾವು ಅರ್ಜಿಯನ್ನು ಕರಿತೀವಿ, ಅರ್ಜಿಯನ್ನು ಕರೆದು ಅದು ವಿಶೇಷವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿ ಕರಿತೀವಿ. ಈ ಅರ್ಜಿಯನ್ನು ಕರೆದಾಗ ನಾವು ಅದಕ್ಕೆ ಮಿನಿಮಮ್ ಎಲಿಜಿಬಲ್ ಅಂತಂದರೆ ಈ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಥವಾ ಇಂಗ್ಲೀಷ್ ಮಾಧ್ಯಮ ಕೂಡ ಆಗ್ಬೋದು, SSLC ಉತ್ತೀರ್ಣರಾಗಿರ್ಬೇಕು ಅವರು, ಮತ್ತು 19 ವರ್ಷ ಮೀರಿರಬಾರ್ದು ಅವ್ರಿಗೆ. ಎರಡು ಕಂಡೀಷನ್, SSLC ಪಾಸ್ ಆಗಿರಬೇಕು, ಆದರೆ 19 ವರ್ಷದ ಒಳಗಡೆ. ಯಾವ ದಿನಾಂಕ ನಿಗದಿ ಮಾಡಿದ್ದೀರಿ 19 ವರ್ಷ ಮೀರಿರಬಾರ್ದು ಅನ್ನೋದಕ್ಕೆ? ಅದು SSLC ಅವ್ರಿಗೆ ಹುಟ್ಟಿದ ದಿನಾಂಕದಿಂದ ಆ ಒಂದು ಡೇಟ್ ಆಫ್ ಕಟ್ ಆಫ್ ಡೇಟ್ ಬರ್ತಾರೆ, ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 19 ವರ್ಷ ಮೀರಿರಬಾರ್ದು. ಅರ್ಜಿ ಸಲ್ಲಿಸಿದ ನಂತರ ಸುಮಾರು ಏನಾದರೂ ಆಗ್ಬೋದು, ಬಟ್ ಅರ್ಜಿ ಸಲ್ಲಿಸ್ತಕ್ಕಂಥ ದಿನ ಏನಿದೆ, ಕಡೆ ದಿನ ಏನಿದೆ, ಆ ಕಡೆ ದಿನಕ್ಕೆ ಅವರು 19 ವರ್ಷದ ಒಳಗಡೆ ಇರಬೇಕು. ಈಗ 19 ವರ್ಷ ಮೀರಿದವರು ಕೂಡ ನನಗೆ ಕೃಷಿ ಶಿಕ್ಷಣವನ್ನು ಪಡಿಬೇಕು, ಕೃಷಿಯಲ್ಲಿ ಇರ್ತಕ್ಕಂಥ ತಾಂತ್ರಿಕತೆಯನ್ನು ತಿಳಿಬೇಕು ಅಂತ ಇರ್ತಾರೆ, ಅವರಿಗೆ ಬೇರೆ ಯಾವುದೋ ಅವಕಾಶಗಳು ಇಲ್ಲವೋ? ಹಾಗಾದ್ರೆ ಇಲ್ಲ, ಕೃಷಿ ಡಿಪ್ಲೊಮೋ ಇಲ್ಲ, ಕೃಷಿ ಡಿಪ್ಲೊಮೋ ಅಲ್ಲದೇ ಬೇರೆ ಕಡೆ ಇದೆ, ಬೇರೆ ಇದೆ ಅವ್ರಿಗೆ. ಅಂತಹ ಶಿಕ್ಷಣವನ್ನು ನಮ್ಮ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೇರೆ ಬೇರೆ ಕಡೆ ನಾವು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ನಮ್ಮಲ್ಲಿ ಒಂದು ದೇಸಿ ಕಾರ್ಯಕ್ರಮ ಅಂತ ಇದೆ, ಡಿಪ್ಲೊಮೋ ಕಾರ್ಯಕ್ರಮ. ಅದು ವಿಶೇಷವಾಗಿ ಈ ಪರಿಕರಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಮತ್ತು ಈ ವಿಸ್ತರಣಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಖಾಸಗಿ ಕಂಪನಿಯವರು ಇರ್ಬೋದು, ಅಂಥವರಿಗೆ ನಾವು 1 ವರ್ಷದ ತರಬೇತಿಯನ್ನು ಕೊಡ್ತೇವೆ. ಅಂಥ ತರಬೇತಿಯಲ್ಲಿ ಅವ್ರು ಭಾಗವಹಿಸ್ಬೋದು, ಅದಕ್ಕೆ ಸಪ್ರೇಟಾಗಿ ಅದಕ್ಕೆ ಶುಲ್ಕ ಇರುತ್ತೆ. ಆ ಶುಲ್ಕವನ್ನು ಕಟ್ಟಿ ಅವರು ವಾರಕ್ಕೆ 2 ದಿನ ಬರಬೇಕಾಗ್ತದೆ. ನಮ್ಮ ನಾಗಿನಹಳ್ಳಿ ಸಂಶೋಧನಾ ಕೇಂದ್ರದಲ್ಲಿದೆ, ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿದೆ, ಚಾಮರಾಜನಗರ ಕೃಷಿ ಮಹಾವಿದ್ಯಾಲಯ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಕೋರ್ಸ್ ಇದೆ, ಯಾವುದು ದೇಸಿ ಕೋರ್ಸ್ ಅಂತ ಕರ್ತಾರೆ, DIESI ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಪ್ರಮುಖವಾಗಿ ಮೆರಿಟ್ ಆಧಾರದ ಮೇಲೇ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಮೆರಿಟು, ಎರಡನೇದು ರೋಸ್ಟರ್ ಪದ್ಧತಿ ಏನಿದೆ, ನಮ್ಮ ಕರ್ನಾಟಕ ಸರ್ಕಾರದ ರೋಸ್ಟರ್ ಪದ್ಧತಿ ಏನಿದೆ, ರಿಸರ್ವೇಷನ್, ಅದು SC ST ಇರ್ಬೋದು, ವರ್ಗ ಬೇರೆ ABCD ವರ್ಗದವರಿರ್ಬೋದು, ಈ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಸರ್ಕಾರದ ಸಂಪೂರ್ಣ ನಿಯಮಾವಳಿಗಳ ಪ್ರಕಾರ ನಾವು ಆಯ್ಕೆ ಮಾಡ್ತೀವಿ. ಸಂದರ್ಶನ ಇರುತ್ತಾ? ಸಂದರ್ಶನ ಇರೋದಿಲ್ಲ ಇದರಲ್ಲಿ. ಅವರ ಅಪ್ಲಿಕೇಶನ್ ಹಾಕಿದಂಥ ಅರ್ಜಿಗಳನ್ನು ನಾವು ಪರಿಷ್ಕರಿಸಿ ಅಥವಾ ಅದನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಎಲಿಜಿಬಿಲಿಟಿ ಇರತಕ್ಕಂತಹ ಒಂದು ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡ್ತೀವಿ. ಈಗ ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಮಾಡ್ತಕ್ಕಂಥದ್ದು. ರೈತರ ಮಕ್ಕಳಿಗೆ ವಿಶೇಷವಾಗಿ ಇದರಲ್ಲಿ ರಿಸರ್ವೇಷನ್ ಇದೆ. ಈ ರಿಸರ್ವೇಷನಲ್ಲಿ ಸುಮಾರು ಶೇಕಡ 20%. ಈಗ ನಾವು 50 ಸೀಟ್ ತಗೊಳ್ತೀವಿ, 50 ಸೀಟ್ ತಗೊಂಡಿದ್ರಲ್ಲಿ 10 ಸೀಟನ್ನು ನಾವು ಇವರಿಗೆ ಕೊಡ್ತೀವಿ, ಈ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಹಾಗಾಗಿ ಇದು ಬಹಳ ಮುಖ್ಯವಾದಂಥದ್ದು. ರೈತ ಸಮುದಾಯದವರು ಏನು ಮಾಡಬೇಕಾಗುತ್ತೆ ಅಂತೇಳಿ, ಅರ್ಜಿ ಸಲ್ಲಿಸುವಾಗಲೇ ಅವರು ರೈತರ ಮಕ್ಕಳು ಅಂತೇಳಿ ಒಂದು ದಾಖಲೆಯನ್ನು ಕೊಡಬೇಕಾಗುತ್ತೆ ನಮಗೆ. ನಾವು ಅರ್ಜಿನಲ್ಲೇ ನಮೂನೆ ಇರ್ತದೆ, ನಮೂನೆಯನ್ನು ತಹಸೀಲ್ದಾರ ಮುಖಾಂತರ ಅವರು ನಾವು ಸ್ವತಃ ಜಮೀನನ್ನು ಹೊಂದಿದ್ದೇವೆ ಅಥವಾ ನಾವು ಕೃಷಿ ಕಾರ್ಮಿಕರು ಅಂತ ಇದ್ರು ಕೂಡ ಅವರಿಗೂ ಕೂಡ ರಿಸರ್ವೇಷನ್ ಇದೆ. ಅವರಿಗೆ ಜಮೀನು ಇರಲೇಬೇಕು ಅಂತೇನಿಲ್ಲ, ಅವ್ರ ತಂದೆ ತಾಯಿಗಳು ಕೃಷಿ ಕಾರ್ಮಿಕರಾಗಿದ್ದು ಅವ್ರ ಕೆಲಸವನ್ನು ಮಾಡ್ತಾ ಇದ್ರೆ ಅವ್ರನ್ನೂ ಕೂಡ ನಾವು ರೈತ ಮಕ್ಕಳು ಅಂತ ಪರಿಗಣನೆ ಮಾಡಿ ಅವ್ರಿಗೆ ಕೂಡ ರಿಸರ್ವೇಷನ್ ಕೊಡ್ತೇವೆ. ಈ ರಿಸರ್ವೇಷನ್ ಪರ್ಸೆಂಟೇಜ್ ಪ್ರತಿ ವರ್ಷ ಬೇರೆ ಆಗ್ತಾ ಇರ್ತದೆ, ಸದ್ಯಕ್ಕೆ 20% ಮತ್ತು ಬೇರೆ ಬೇರೆ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತೇವೆ. ಹಾಗಾಗಿ ಮೊದಲನೇ ಪ್ರಾಧಾನ್ಯತೆ ರೈತರ ಮಕ್ಕಳಿಗೆ. ರೈತರು ಒಟ್ಟಾರೆ ಎಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀರಿ ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ ನಮ್ಮ ಮಂಡ್ಯ ಡಿಪ್ಲೊಮಾ ಕಾಲೇಜಿಗೆ 50 ವಿದ್ಯಾರ್ಥಿಗಳನ್ನು ತಗೊಳ್ತೀವಿ ನಾವು. ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ? ಹೌದೌದು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಅವರ ಒಂದು ಲಭ್ಯ ಇರತಕ್ಕಂತಹ ಕಾಲೇಜುಗಳ ಅನುಸಾರವಾಗಿ ಇದೆ. ಸುಮಾರು ನೋಡಿ, ಕರ್ನಾಟಕದಲ್ಲಿ ಸುಮಾರು ಒಂದು 20 ಕಾಲೇಜುಗಳು ಇವತ್ತು ಈ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ. ಪ್ರತಿ ವರ್ಷ ಧಾರವಾಡ ಯೂನಿವರ್ಸಿಟಿ ಅವರಲ್ಲಿ 8 ಕಾಲೇಜುಗಳಿದ್ದಾವೆ, ರಾಯಚೂರಲ್ಲಿ ಒಂದಿದೆ, ಮತ್ತು ಶಿವಮೊಗ್ಗದಲ್ಲಿ 2 ಕಾಲೇಜುಗಳಿದ್ದಾವೆ ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ, ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ 2 ಕಾಲೇಜಿದೆ, ಒಂದು ಮಂಡ್ಯದಲ್ಲಿದೆ, ಮತ್ತೊಂದು ಚಿಂತಾಮಣಿಯಲ್ಲಿ ಕೂಡ ಇದೆ. ಚಿಂತಾಮಣಿಯಲ್ಲಿ ಇರ್ತಕ್ಕಂಥದ್ದು ಅದು ರೇಷ್ಮೆ ಕೃಷಿ ಡಿಪ್ಲೊಮಾ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಥ ಡಿಪ್ಲೊಮಾ. ಮತ್ತು ಈ ಬಾಗಲಕೋಟೆಯಲ್ಲಿ ತಮಗೆ ಗೊತ್ತಾದಂಗೆ ತೋಟಗಾರಿಕಾ ಮಹಾವಿಶ್ವವಿದ್ಯಾನಿಲಯ ಇದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ 2 ಕಡೆ, ಒಂದು ಹರ್ಬಾವಿನಲ್ಲಿ ಮತ್ತಿನ್ನೊಂದು ಕೋಲಾರದಲ್ಲಿ 2 ಡಿಪ್ಲೊಮಾ ತೋಟಗಾರಿಕಾ ಕಾಲೇಜುಗಳಿದ್ದಾವೆ. ಆಯ್ಕೆಯನ್ನು ನಾವು ಪ್ರತಿ ವರ್ಷ ಭಾಳ ಟ್ರಾನ್ಸ್ಪರೆಂಟ್ ಆಗಿ ಮತ್ತು ಭಾಳ ನಿಖರವಾಗಿ ನಮ್ಮ ಸರ್ಕಾರದ ಏನು ನಿಯಮಾವಳಿ ಇದೆ ಅದನ್ನು ಅನುಸರಿಸಿ ಮಾಡ್ತೀವಿ. ಯಾರು ರೈತರು ಯಾರು ಕೂಡ ನಿಗದಿತ ದಿನಾಂಕಕ್ಕೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ SSLC ಎಕ್ಸಾಮ್ ಮುಗಿದ ಮೇಲೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಆದರೆ ಗೊತ್ತಾಗೋದು ಹೇಗೆ ನಮಗೆ? ಈಗ ನಾವು ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಕೊಡ್ತೀವಿ ಸರ್, ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಅದನ್ನು ಪ್ರಚಾರ ಮಾಡ್ತೀವಿ. ಕೃಷಿ ಇಲಾಖೆಯಲ್ಲಿ ಎಲ್ಲ ಕೃಷಿ ಇಲಾಖೆಯವರಿಗೂ ಕೂಡ ನಾವು ಹೇಳಿರ್ತೀವಿ, ಅಲ್ಲಿ ಮುಖಾಂತರ ಬರ್ತದೆ. ಮತ್ತು ಸಂಪರ್ಕದಲ್ಲಿ ಇರ್ತದೆ ನಮ್ಮಲ್ಲಿ, ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲ ಕಡೆ ಇರೋದ್ರಿಂದ ಅವ್ರ ಮುಖಾಂತರ ಹೋಗ್ತಾ ಇರ್ತದೆ. ಇಂಟರ್ನೆಟಲ್ಲಿ ಕೊಡ್ತೀವಿ, ಮತ್ತು ನಮ್ಮ ವೆಬ್ಸೈಟ್ ಕೂಡ ಇದೆ, ನಮ್ಮ ಮಾಧ್ಯಮ ಏನಿದೆ ಆಕಾಶವಾಣಿ ಮಾಧ್ಯಮ ಮತ್ತು ದೂರದರ್ಶನ ಇದೆಯಲ್ಲ, ಅದರ ಮುಖಾಂತರ ಕೂಡ ನಾವು ಪ್ರಚಾರವನ್ನು ಕೊಡ್ತೇವೆ. ಗೊತ್ತಿದೆ, ಸಾಕಷ್ಟು ಕಾಯ್ತಾ ಇರ್ತಾರೆ. ಈ ಡಿಪ್ಲೊಮಾದಲ್ಲಿ ಯಾವ್ಯಾವ ವಿಭಾಗಗಳಿದೆ? ಏನಾದ್ರು ಒಂದೇ ವಿಭಾಗ ಇದೆಯಾ, ಬೇರೆ ಬೇರೆ ವಿಭಾಗಗಳನ್ನು ಮಾಡ್ಕೊಂಡಿದ್ದೀರಾ? ಅಲ್ಲಿ ನಮ್ಮಲ್ಲಿ ಡಿಪ್ಲೊಮಾ ಕೃಷಿನಲ್ಲಿ ಡಿಪ್ಲೊಮಾ ಕೃಷಿ ಅಷ್ಟು ಕಲಿಸುವಾಗ ನಾವು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ಒಂದು ಬೇಸಾಯ ಕ್ರಮಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಒಂದೇ ಒಂದು ವಿಭಾಗ ಅದ್ರ ಒಳಗಡೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ತೀವಿ. ಏನೇನು ವಿಷಯಗಳನ್ನ ತಿಳಿಸ್ಕೊಡ್ತೀವಿ? ವಿಶೇಷವಾಗಿ ಬರ್ತಕ್ಕಂಥದ್ದು ಬೇಸಾಯ ಶಾಸ್ತ್ರವನ್ನು ಎಲ್ಲರಿಗೂ ಹೇಳ್ಕೊಡ್ತೀವಿ, ಅಗ್ರಾನಮಿ ಅಂತ ಕರಿತೀವಿ. ಎಲ್ಲ ಬೆಳೆಗಳ ಬಗ್ಗೆ ಯಾವ ಥರ ಬೆಳಿಬೇಕು, ಏನು ಅದರ ಒಂದು ನಿರ್ವಹಣಾ ಕ್ರಮಗಳೇನು, ಯಾವ ಕಾಲಕ್ಕೆ ಯಾವ ಬೆಳೆಗಳು, ಯಾವ ಪ್ರದೇಶಕ್ಕೆ ಯಾವ ಬೆಳೆಗಳು, ಮತ್ತು ಆ ಬೆಳೆಗಳನ್ನು ಯಾವ ಥರ ಮಾಡಬೇಕು, ಭೂಮಿ ಸಿದ್ಧತೆ ಯಾವ ಥರ, ಬಿತ್ತನೆ ಯಾವ ಥರ, ಮತ್ತು ಅಲ್ಲಿ ಏನು ಬರ್ತಕ್ಕಂಥ ತಳಿಗಳು, ಹೀಗೆ ನಮ್ಮ ಸ್ನಾತಕ ವಿದ್ಯಾರ್ಥಿಗಳು ಕಲಿತಾರೆ ನೋಡಿ, BSc AG ಅವರು ಕಲಿತಾರೆ, ಅದರ ಶೇಕಡ 10% ನಾವು ಇವರಿಗೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೇವೆ ಸಂಪೂರ್ಣವಾಗಿ. ಮತ್ತು ಜೊತೆಗೆ ಇದರಲ್ಲಿ ರೇಷ್ಮೆ ಕೃಷಿಯನ್ನು ಕೂಡ ಸ್ವಲ್ಪ ಹೇಳ್ತೇವೆ, ಪಶುಸಂಗೋಪನೆಯನ್ನು ಕೂಡ ಹೇಳ್ತೇವೆ, ಮೀನುಗಾರಿಕೆಯನ್ನು ಹೇಳ್ತೇವೆ, ಕೋಳಿ ಸಾಕಾಣಿಕೆಯನ್ನು ಕೂಡ ಹೇಳ್ತೇವೆ, ಮತ್ತು ತೋಟಗಾರಿಕೆ ಬಗ್ಗೆಯೂ ಹೇಳ್ತೇವೆ. ಅಂದರೆ ಸಂಪೂರ್ಣವಾಗಿ ಕೃಷಿ ಸಮಗ್ರವಾದ ಕೃಷಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಒಂದು ವರ್ಷದ ಸಂಪೂರ್ಣವಾಗಿ ಬೇಕಾದಂಥ ಎಲ್ಲ ವಿಷಯಗಳನ್ನು ಭಾಳ ಸೂಪರ್ಫಿಷಿಯಲ್ ಆಗಿ ಹೇಳ್ಕೊಡ್ತೀವಿ ಇವರಿಗೆ. ಅದರಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಮುಂದೆ ಅದನ್ನು ಓದ್ಕೊಂಡು ಕಲಿಬೋದು ಅಂತಹ ಒಂದು ಇದನ್ನು ತೋರಿಸ್ತೇವೆ ನಾವು, ಮಾರ್ಗವನ್ನು ಸೂಚಿಸ್ತೀವಿ ಅವರಿಗೆ, ಅವರೇ ಓದಿ ಕಲ್ತ್ಕೊಳ್ಳುವಂಥ ಮಾರ್ಗವನ್ನು ಸೂಚಿಸ್ತೇವೆ. ನಾವು ನಿಮ್ಮಗಳನ್ನ ಕಾಲಕಾಲಕ್ಕೆ ಸಂಪರ್ಕಿಸಿ ಅವರ ಜ್ಞಾನಾರ್ಜನೆಯನ್ನ ಉತ್ತಮಗೊಳಿಸ್ಕೊಡ್ಬೋದು. ಹೌದು ಹೌದು, ಅದು ನಿರಂತರವಾಗಿ ಇರ್ತಕ್ಕಂಥದ್ದು. ಅದು ನಮ್ಮ ಎಲ್ಲ ರೈತಾಪಿಗಳು ಕೂಡ ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇರ್ತೀವಿ, ಯಾವುದೇ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿ ದೂರವಾಣಿ ಮುಖಾಂತರ ಅಥವಾ ಖುದ್ದಾಗಿ ಬಂದು ನಮ್ಮನ್ನು ಭೇಟಿ ಮಾಡಿದ್ರು ಕೂಡ ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ. ಹೀಗಾಗಿ ರೈತರು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಈಗ ಒಟ್ಟಾರೆಯಾಗಿ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಹೊರಬಂದಿದ್ದಾರೆ, ಈ ಒಂದು ಡಿಪ್ಲೊಮಾ ಪಡೆದ ನಂತರ ಅವರು ಎಲ್ಲೆಲ್ಲಿ ಏನೇನು ಉದ್ಯೋಗಗಳು ಮಾಡ್ತಿದ್ದಾರೆ ಅಥವಾ ಉತ್ತಮ ಯಶಸ್ವಿ ಕೃಷಿಕರಾಗಿ ಬಂದಿರತಕ್ಕಂಥ ನಿಮಗೆ ಕಂಡು ಬಂದಿದೆಯಾ? ಹೌದು, ನೀವು ಕೇಳಿದಂಥದ್ದು ಸರಿ. ಮೊದಲನೇದಾಗಿ ಈ ಒಂದು ಮಾಡತಕ್ಕಂಥ ಉದ್ದೇಶ ಅಂತಂದರೆ ನಾವು ಅವರು ಸ್ವತಃ ಕೃಷಿಕರಾಗಿ ಮಾದರಿ ರೈತರಾಗಿ ಅವರು ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಒಂದು ಉದ್ದೇಶ. ಅವರು ಸ್ವತಃ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಹೋಗಬಾರ್ದು, ಮತ್ತು ಹಳ್ಳಿನಲ್ಲೇ ಇದ್ದುಕೊಂಡು ಅವರು ಒಂದು ಲಾಭದಾಯಕವಾದಂತಹ ಒಂದು ಕೃಷಿಯನ್ನು ಮಾಡಿಕೊಂಡು ಮಾದರಿ ಆಗಬೇಕು, ನಮ್ಮ ಎಲ್ಲ ರೈತರಿಗೆ ಮಾದರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸೊ ಅದು ಮೊದಲನೇ ಒಂದು ಅವಕಾಶ. ಈ ಡಿಪ್ಲೊಮಾ ಮಾಡಿದಂಥವ್ರು ಸ್ವತಃ ತಮ್ಮ ಮೂಲ ಉದ್ದೇಶನೇ ಅವರು ಮಾದರಿ ರೈತನಾಗಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು. ಅದನ್ನು ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಸುಮಾರು ಇದುವರೆಗೆ ನೋಡಿ 2011 ಪ್ರಾರಂಭ ಆಗಿದ್ದು, ಇವಾಗ 2022 ಅಂತಂದರೆ 10ನೇ ವರ್ಷ ನಡೀತಾ ಇದೆ. ಇನ್ನು ಬೇರೆ ಅವಕಾಶಗಳೇನಿವೆ ಅಂತ ಕೇಳಿದಾಗ ನನಗೆ ಬರ್ತಕ್ಕಂಥದ್ದು ಈ ಕೃಷಿ ಇಲಾಖೆಯಲ್ಲಿ ಅಥವಾ ಯಾವುದೇ ಖಾಸಗಿ ಕಂಪನಿಯಲ್ಲಿ ಇವರು ಕೃಷಿ ನಿರೀಕ್ಷಕರಾಗಿ, ಅಗ್ರಿಕಲ್ಚರ್ ಸೂಪರ್ವೈಸರ್ ಆಗಿ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಗಿ ಹೋಗಿ ಕೆಲಸವನ್ನು ಮಾಡ್ಬೋದು. ಖಾಸಗಿ ಕಂಪನಿಗಳಲ್ಲಿ ಇವತ್ತು ಸಾಕಷ್ಟಿವೆ. ಕೃಷಿ ಪರಿಕರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ಕಂಪನಿಗಳಿದ್ದಾವೆ. ಒಂದು ಬೀಜ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೃಷಿ ಪರಿಕರಗಳು ಅಂತಂದರೆ ಔಷಧಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಕಳೆ ಔಷಧಿಯನ್ನು ಮಾಡ್ತಕ್ಕಂಥದ್ದು, ಮತ್ತು ಕೃಷಿಗೆ ಬೇಕಾದಂತಹ ಈ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಲಘು ಪೋಷಕಾಂಶಗಳನ್ನು ಮಾಡ್ತಕ್ಕಂಥದ್ದು, ಈ ನೀರಾವರಿಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಮಾಡ್ತಕ್ಕಂಥದ್ದು, ಮೆಷಿನರಿ ಮಾಡ್ತಕ್ಕಂಥದ್ದು, ಫಾರ್ಮ್ ಮೆಷಿನರಿ ಮಾಡ್ತಕ್ಕಂಥದ್ದು ಸಾಕಷ್ಟು ಕಂಪನಿಗಳಿವೆ. ಈಗ ಒಂದ್ಸಾರಿ ನೀವೇನಾದರೂ ಕೃಷಿ ಮೇಳ, ನಮ್ಮ ಕೃಷಿ ಮೇಳಕ್ಕೆ ಬಂದುಬಿಟ್ರೆ ಗೊತ್ತಾಗುತ್ತೆ, ನೀವು ವಿಸಿ ಫಾರಂ ಕೃಷಿ ಮೇಳ ಇರ್ಬೋದು ಅಥವಾ ಜಿ ಕೆ ವಿ ಕೆ ಕೃಷಿ ಮೇಳ ಇರ್ಬೋದು, ಸಾಕಷ್ಟು ಉದ್ಯೋಗದ ಅವಕಾಶಗಳಿದ್ದಾವೆ. ಈ ಎಲ್ಲ ಉದ್ಯೋಗಕ್ಕೆ ಅವಕಾಶಗಳಿಗೆ ಇವರು ಭಾಳ ಸ್ಟ್ರಾಂಗ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇವರೆಲ್ಲರೂ. ಇವತ್ತು ನಮ್ಮಲ್ಲಿ ಸಾಕಷ್ಟು ಬೇಡಿಕೆ ಇರತಕ್ಕಂತಹ ಒಂದು ಅಂಗ ಅಂತಂದರೆ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳು. ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳನ್ನು ಈ ಬಿ ಎಸ್ ಸಿ ಕೃಷಿ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಕಂಡು ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ನಮ್ಮ ಕಂಪನಿಯವರು. ಏಕೆಂದರೆ ಸಾಕಷ್ಟು ಖಾಸಗಿ ಫಾರಂಗಳೆಲ್ಲ ಬಂದಿದ್ದಾವೆ, ಸ್ವತಃ ಒಂದು 5 ಎಕರೆ 10 ಎಕರೆ 20 ಎಕರೆ ಫಾರಂಗಳೆಲ್ಲ ಮಾಡಿಕೊಂಡು ಸಾಕಷ್ಟು ಜನ ಅದನ್ನು ಸ್ವತಃ ಮಾಡ್ತಾ ನಡೀತಾ ಇದ್ದಾರೆ. ಅಂಥವ್ರಿಗೆ ಈ ಫೀಲ್ಡ್ ಸೂಪರ್ವೈಸರ್ಸು, ಫೀಲ್ಡ್ ಮಾನಿಟರ್ ಮಾಡ್ತಕ್ಕಂಥವ್ರು, ಕೃಷಿ ಸಹಾಯಕರು ಇವರೆಲ್ಲ ಬೇಕಿರ್ತಾರೆ. ಅಂಥವ್ರು ನಮ್ಮಲ್ಲಿ ಬಂದು ಭಾಳಷ್ಟು ಸಾರಿ ಕೇಳ್ಕೊಳ್ತಾರೆ. ನಮ್ಮಲ್ಲಿ ಇನ್ನೂ ಭಾಳ ಸಂತೋಷದಾಯಕವಾದಂಥ ವಿಷಯ ಅಂದರೆ, ನಾನು ಪ್ರತಿ ವರ್ಷ ಕೂಡ ನಾವು ಪ್ಲೇಸ್ಮೆಂಟ್ ಸೆಲ್ ಅಂತ ಮಾಡ್ತೀವಿ, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾಡ್ತೀವಿ. ಈ ಇಂಜಿನಿಯರಿಂಗ್ ಅಲ್ಲಿ ಮಾಡ್ತಾರೆ, ನಮಗೆ ಗೊತ್ತಿರಬೇಕು. ಇಂಜಿನಿಯರಿಂಗ್ 4ನೇ ವರ್ಷದ ಎಲ್ಲ ವಿದ್ಯಾರ್ಥಿಗಳನ್ನ ಅಲ್ಲೇ ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ತುಂಬ ಸೂಪರ್ಫಿಷಿಯಲ್ ಅಂದರೆ ತುಂಬ ಚೆನ್ನಾಗಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲೇ, ಪ್ರತಿಭಾವಂತರು ಅಲ್ಲೇ ಆಯ್ಕೆ. ಅದೇ ಥರ ನಾವು ಕೂಡ ಸಾಕಷ್ಟು ಕಂಪನಿಗಳವರು ನಮ್ಮಲ್ಲಿ ಬಂದು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ನಾವು ಅದನ್ನು ಪ್ರತಿ ವರ್ಷ ಏರ್ಪಾಡು ಮಾಡ್ತೇವೆ. ನಮ್ಮಲ್ಲಿ ಅವರು ಹೋಗೋದಕ್ಕೆ ಹೊರಗಡೆ ಉದ್ಯೋಗ ಮಾಡೋದಕ್ಕೆ ಇಷ್ಟ ಇದ್ದವರು ಹೋಗ್ಬೋದು. ಹೌದು, ಇಲ್ಲ ತಮ್ಮ ಜಮೀನಿನಲ್ಲೇ ನಾವೇ ಕೃಷಿ ಮಾಡ್ತೀವಿ ಅನ್ನೋರು ಅವಕಾಶ ಎಷ್ಟಿದೆ? ಆಯ್ಕೆ ಅವ್ರದ್ದು. ಹೌದು, ಆಯ್ಕೆ ಅವ್ರದ್ದು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಿದೆ ಅಂತಂದರೆ, ಭಾಳ ಒಳ್ಳೆಯ ವಿಚಾರ ಅಂತಂದರೆ, ನಮ್ಮಲ್ಲಿ ನಮ್ಮ ಈ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಅಲ್ಲಿಗೆ ಮುಗಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಲ್ಯಾಟ್ರಲ್ ಎಂಟ್ರಿ ಅಂತ ಕೂಡ ಮಾಡಿದ್ವಿ. ಈ ಲ್ಯಾಟ್ರಲ್ ಎಂಟ್ರಿ ಅಂದರೆ ಡಿಪ್ಲೊಮಾ ಮಾಡಿದಂತಹ ವಿದ್ಯಾರ್ಥಿಗಳು ತುಂಬ ಪ್ರತಿಭಾವಂತರು, ಬಿ ಎಸ್ ಸಿ ಕೃಷಿ ಕೂಡ ಸೇರ್ಬೋದು, ಬಿ ಎಸ್ ಸಿ ಕೃಷಿ ಕೂಡ ಸೇರ್ಬೋದು. ಲ್ಯಾಟ್ರಲ್ ಎಂಟ್ರಿ ಅಂತೇಳಿ ಈಗ ಪರ್ಸೆಂಟೇಜ್ ಅಂತ ಇದೆ, ಪರ್ಸೆಂಟೇಜ್ ಅಂತ ಇದೆ, ಅದನ್ನು ಮಾಡ್ತಾ ಇದೆ. ಫಸ್ಟ್ 2% ಮಾಡಿದ್ರು, ಆಮೇಲೆ ಇವಾಗ ನಮ್ಮ ಪ್ರಸ್ತುತ ಇರತಕ್ಕಂತಹ ಮಾನ್ಯ ಕುಲಪತಿಗಳು ಅದನ್ನು 5%ಗೆ ಏರಿಸಿದ್ದಾರೆ. ಪ್ರತಿ ವರ್ಷ ಸುಮಾರು ಈಗ 100 ಜನ ಬಿ ಎಸ್ ಸಿ ಏಜಿಗೆ ಸೇರ್ತಾರೆ ಅಂತಂದರೆ, ಅದರಲ್ಲಿ 5% ಅಂತಂದರೆ ಒಂದು 5 ಜನ ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ತಗೋತಾರೆ. ಬೇರೆ ಆಯ್ಕೆಯೂ ಇರ್ತದೆ, ಸಿ ಇ ಟಿ ಮುಖಾಂತರ ಬಂದಂಥವ್ರು, ಅದ್ರ ಜೊತೆಗೆ ಒಂದು 5 ವಿದ್ಯಾರ್ಥಿಗಳನ್ನು. 5 ಅಂತಂದರೆ ಕೇವಲ 5 ಅಲ್ಲ, ಈಗ 100 ವಿದ್ಯಾರ್ಥಿಗಳು ಮಾತ್ರ ನಮ್ಮಲ್ಲಿ ಸುಮಾರು 1,000 ಜನಕ್ಕೂ ಹೆಚ್ಚು ಎಂಟ್ರ್ ಆಗ್ತಾರೆ, ಬೇರೆ ಎಲ್ಲ ಯೂನಿವರ್ಸಿಟಿಗಳನ್ನು ಸೇರಿಸ್ಕೊಂಡ್ರೆ. ಸೊ 1,000 ಅಂದರೆ ಸುಮಾರು ಇದರಲ್ಲಿ ಒಂದು 50-60 ಜನ ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬಿ ಎಸ್ ಸಿ ಜಿ ಕೂಡ ಹೋಗ್ತಾರೆ. ಅವರು ಎಜುಕೇಷನ್ ಕೂಡ ಮುಂದುವರ್ಸೋದಕ್ಕೆ ಅವಕಾಶ ಇರ್ತದೆ ಲ್ಯಾಟ್ರಲ್ ಎಂಟ್ರಿಯಲ್ಲಿ. ಅದು ಭಾಳ ಸಂತೋಷದಾಯಕವಾದಂಥ ವಿಚಾರ. ಮತ್ತು ಇದ್ರ ಜೊತೆಗೆ ಸಾಕಷ್ಟು ಈಗಾಗಲೇ ಹೇಳಿದಂಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ಬೋದು. ಇದರಲ್ಲಿ ಇವರಲ್ಲಿ ಇವರು ವಿಶೇಷವಾದಂಥ ಚಾತುರ್ಯತೆ ಇದ್ದರೆ ಅವರು ಸ್ವತಃ ಉದ್ಯೋಗವನ್ನು ಕೂಡ ಮಾಡ್ಬೋದು, ಎಂಟರ್ಪ್ರಿನಿಯರ್ಶಿಪ್ ಕೂಡ ಮಾಡ್ಬೋದು. ಖಂಡಿತ, ಈ ಕೃಷಿಗೆ ಸಂಬಂಧಪಟ್ಟಂತಹ ಉದ್ಯೋಗಗಳನ್ನು ಮತ್ತು ಉದ್ದಿಮೆಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಏನಾದರೂ ಸಹಾಯಧನ ಅಥವಾ? ಇಲ್ಲ ಸರ್, ಮೊದಲಿಂದಲೇ ಕೂಡ ಇದೆ ಅದು. ಮೊದಲಿಂದಲೇ ಕೂಡ ಖಾಸಗಿ ಅಥವಾ ಬೇರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳವರು ಈ ಕೃಷಿಯನ್ನು ಮುಗಿಸಿದಂತಹ ಬಿ ಎಸ್ ಸಿ ಕೃಷಿ ವಿದ್ಯಾರ್ಥಿಗಳಿಗೆ, ಅದೇ ಥರ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಿಯಾರಿಟಿ ಮೇಲೆ, ಅವರಿಗೆ ಆದ್ಯತೆ ಮೇಲೆ ಅವರಿಗೆ ಹಣಕಾಸಿನ ನೆರವನ್ನು ಕೊಡುತ್ತೆ, ನೆಸವನ್ನು ಕೊಡುತ್ತೆ. ಅದನ್ನು ಉಪಯೋಗ ಮಾಡಿಕೊಂಡು ಇವರು ಸ್ವತಃ ಉದ್ಯೋಗವನ್ನು ಆರಂಭ ಮಾಡ್ಬೋದು. ಆ ಡೈರಿ ಮಾಡ್ಬೋದು, ಸಿರಿಕಲ್ಚರ್ ಮಾಡ್ಬೋದು, ಅಥವಾ ಒಂದು ಬೀಜೋತ್ಪಾದನಾ ಒಂದು ಘಟಕವನ್ನು ಉತ್ಪಾದನೆ ಮಾಡಿ ಸಂಸ್ಥೆಯನ್ನು ಮಾಡ್ಕೋಬೋದು, ಅಥವಾ ನರ್ಸರಿಗಳನ್ನು ಮಾಡ್ಬೋದು. ಸಾಕಷ್ಟು ಈ ತೋಟಗಾರಿಕಾ ವಿಭಾಗದಲ್ಲಿ ನರ್ಸರಿಗಳಿಗೆ ಇವತ್ತು ತುಂಬ ಬೇಡಿಕೆ ಇದೆ, ಸಸಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಆ ಸಸಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕ್ರಮವನ್ನು ಕೂಡ ನಾವು ಕಳಿಸ್ಕೊಟ್ಟಿರ್ತೀವಿ ಇವರಿಗೆ, ವಿದ್ಯಾರ್ಥಿಗಳಿಗೆ ಯಾವ ಥರ ಮಾಡಬೇಕು ಏನನ್ಬಿಟ್ಟು. ಸೊ ಅದನ್ನು ಪ್ರಾರಂಭ ಮಾಡಿ ಇನ್ನೂ ಹೆಚ್ಚಿನ ತರಬೇತಿಯನ್ನು ನಮ್ಮಲ್ಲೇ ಪಡ್ಕೊಂಡು ಮತ್ತೆ ಮುಂದುವರಿಸ್ಬೋದು, ಅದು ಕೂಡ ಅವಕಾಶ ಇದೆ. ಈಗ ಸಾಕಷ್ಟು ಅವಕಾಶಗಳು ನಮ್ಮಲ್ಲೇ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಇವತ್ತು ಹೆಣ್ಣು ಮಕ್ಕಳು ವಿಶೇಷವಾಗಿ, ಅದರಲ್ಲಿ ನಮಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಅಂತ ಏನು ಭೇದ ಇಲ್ಲ. ಸುಮಾರು ನೋಡಿ ಇದುವರೆಗೆ ನಾವು 470 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ. ಅಂದರೆ ವರ್ಷಕ್ಕೆ 40 ಜನ ಅಂತಂದ್ರೂ ಕೂಡ 40-45 ಜನ ಅಂದರೂ ಕೂಡ 450 ಆಯಿತು. 470 ಜನ ನಮ್ಮಲ್ಲಿ ವಿದ್ಯಾರ್ಥಿಗಳು 2021 ಸಾಲವರೆಗೆ ಮಾಡಿದ್ದಾರೆ. ಅದರಲ್ಲಿ 220 ಜನ ಹುಡುಗಿಯರಿದ್ದಾರೆ, 250 ಜನ ಹುಡುಗರಿದ್ದಾರೆ. ರೇಷಿಯೋ ಆಲ್ಮೋಸ್ಟ್ 1:1 ಇದೆ. ಅಂದರೆ ನೀವು ಈ ಅರ್ಜಿಯನ್ನು ತಗೋಬೇಕಾದ್ರೆ ಹೆಣ್ಮಕ್ಳಿಗೆ ಇಷ್ಟು ಸೀಟ್ ಅಂತ ಏನಾದ್ರು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಆಸಕ್ತಿಯಿಂದ ಬಂದಿದೆ, ಆಸಕ್ತಿಯಿಂದ ಬಂದಿರ್ತಾರೆ. ಎಲ್ಲ ಮೆರಿಟ್ ಆಧಾರದ ಮೇಲೆ. ಈಗ ಹುಡುಗಿಯರು 50 ಜನನೇ ಹುಡುಗಿಯರು ಬರ್ಬೋದು, ಅಕಸ್ಮಾತ್ ಮೆರಿಟಲ್ಲಿ ಅವರು ಸುಮಾರು ನೋಡಿ 50 ಜನ ನಮಗೆ ಎಲಿಜಿಬಲ್ ಇರೋರು. ಸುಮಾರು 500 ಅಪ್ಲಿಕೇಶನ್ ಬರುತ್ತೆ ನಮಗೆ ಪ್ರತಿ ವರ್ಷ, 500-800 ಅಪ್ಲಿಕೇಶನ್ ಬರುತ್ತೆ. ಅಂದರೆ 1:10. ನಾನು ಪ್ರಿನ್ಸಿಪಲ್ ಆಗಿ ಈಗ 2ನೇ ವರ್ಷದಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಎಲ್ಲ 90-92-95% SSLC ನಮ್ಮಲ್ಲಿ ಇರ್ತಕ್ಕಂಥವ್ರು ಕಡಿಮೆ ಅಂದ್ರೆ 75% ಇದೆ. ಅಂತಹ ಪ್ರತಿಭಾವಂತರೆಲ್ಲರೂ ನಮ್ಮ ಹತ್ರ ಬರ್ತಾ ಇದ್ದಾರೆ. ನೋಡಿ, ಅವಾಗ ಓದ್ಲಿಲ್ಲ ಅಂತ ಹೇಳಿದ್ರೆ ಅದು ಕೃಷಿ ಕೆಲಸ ಮಾಡು ಅಂತ ಹೇಳೋದು. ಹೌದು ಹೌದು. ಈಗ ತುಂಬಾ ಹೆಚ್ಚಿನ ಮೆರಿಟ್ ತಗೊಂಡಿರ್ತಕ್ಕಂತ ವಿದ್ಯಾರ್ಥಿಗಳು ಕೂಡ ಆಸಕ್ತಿದಾಯಕವಾಗಿ ಬರ್ತಾರೆ. ಅದು ಬಹಳ ಆಶಾದಾಯಕ ವಿಚಾರ, ಬಹಳ ಆಶಾದಾಯಕ ವಿಚಾರ. ಮತ್ತೆ ಇನ್ನೊಂದು ಆಶಾದಾಯಕ ವಿಚಾರ ಅಂತಂದ್ರೆ, ಇಲ್ಲಿ ಬಂದಿರತಕ್ಕಂಥ 470 ಜನ ಅಥವಾ 400 ಜನ ಈ ಬಿಡಿ, ಈಗ ಸದ್ಯ ಈಗ ಮಾಡ್ತಾ ಇರ್ತಕ್ಕಂಥ 95 ಜನ ಇದ್ದಾರೆ, ಈಗ ರೋಲ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಅಲ್ಲೇ 45 ಜನ ಇದ್ದಾರೆ, ಫಸ್ಟ್ ಅಲ್ಲಿ 40. ಇಷ್ಟನ್ನು ಬಿಟ್ಟರು ಕೂಡ ಸುಮಾರು 350 ಜನ, 320 ಜನ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಾರೆ. ಅದರಲ್ಲಿ ಸುಮಾರು 80% ಎಲ್ಲ ಇದರಲ್ಲಿದ್ದಾರೆ, ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. 5% BSc AG ಮಾಡೋದಕ್ಕೆ, ಇನ್ನು 10% ಸ್ವತಃ ಮನೆಗಳಲ್ಲಿ ಕೂತು ಅವ್ರದ್ದೇ ಸ್ವಂತ ಜಮೀನುಗಳಲ್ಲಿ ಅವರು ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಈ ಕೃಷಿ ಡಿಪ್ಲೊಮಾವನ್ನು ಮಾಡದೆ ಇದರಿಂದ ನನಗೇನು ಉಪಯೋಗ ಆಗಲಿಲ್ಲ ಅಂದಕ್ಕಂಥವ್ರು ಯಾರೂ ಇಲ್ಲ. ಇಲ್ಲ, ಪ್ರತಿಯೊಬ್ಬರು ಕೂಡ ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ನಮ್ಮ ಹತ್ರ ಅವರದ್ದು ಅಷ್ಟು ಕೂಡ ಡೇಟಾ ಬೇಸ್ ಇದೆ. ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ಪಾಸ್ ಮಾಡಿದ್ದಾರೆ, ಯಾರ್ಯಾರು ಬೇರೆ ಕಡೆ ಹೋಗಿದ್ದಾರೆ, ಅದೆಲ್ಲವೂ ಕೂಡ ಮಾಹಿತಿಯನ್ನು ಇಟ್ಕೊಂಡಿದ್ದೇವೆ. ಈ ಮಾಹಿತಿ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಎಲ್ಲೋ ಕೆಲವೊಂದು ಕಡೆ ಕೆಲವೊಂದು ಕಡೆ ಮಾತ್ರ ನಮ್ಮ ವಿದ್ಯಾರ್ಥಿನಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇರ್ತದೆ. ಅವ್ರು ಹೋಗೋದಕ್ಕೆ ಈಗ ಎಲ್ಲಾ ರಂಗದಲ್ಲೂ ಕೂಡ ಇದ್ದಾರೆ. ರೈತ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡಾಗ ಅವರು ಅಲ್ಲಿ ಸ್ವತಃ ಅವರೇ ಮಾಡ್ಬೋದು, ಅಥವಾ ಅವ್ರ ಮನೆಯವರಿಗೆ ಇವರು ಮಾರ್ಗದರ್ಶನ ಮಾಡಿಕೊಂಡು ಅವ್ರ ಮುಖಾಂತರ ಮಾಡಿಸ್ಬೋದು ಅಂತ ಅವಕಾಶ ಇದೆ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಈ ಫೀಲ್ಡ್ ಸೂಪರ್ವೈಸರ್ ಕೆಲಸ ಬರ್ತದೆ ಅಂತ ಇಟ್ಕೊಳ್ಳಿ, ಸಾಕಷ್ಟು ಬೇರೆ ಬೇರೆ ಕಡೆ ಪ್ರದೇಶದಲ್ಲಿ ವಾಹನದಲ್ಲಿ ಹೋಗಬೇಕಾಗುತ್ತೆ, ಬರಬೇಕಾಗುತ್ತೆ, ಅಲ್ಲಿ ಒಂದೇ ಕಡೆಯಿಂದ ಇನ್ನೊಂದು ಕಡೆ ಪ್ರವಾಸ ಮಾಡಬೇಕಾಗುತ್ತೆ. ಅಂಥವನ್ನು ಕೆಲವೊಂದು ಕಡೆ ಇಷ್ಟಪಡೋದಿಲ್ಲ. ಆದರೂ ಸಾಕಷ್ಟು ಕಡೆ ಈ ಹಾರ್ಟಿಕಲ್ಚರ್ಸ್, ಈ ತೋಟಗಾರಿಕಾ ವಿಭಾಗದಲ್ಲಿ ಸಸಿ ಮಡಿಯನ್ನು ಮಾಡ್ತಕ್ಕಂಥವ್ರು ಅಥವಾ ಲ್ಯಾಬಲ್ಲಿ ಮಾಡ್ತಕ್ಕಂಥವ್ರು, ಟಿಶ್ಯೂ ಕಲ್ಚರ್ ಮಾಡ್ತಕ್ಕಂಥವ್ರು, ಬೀಜೋತ್ಪಾದನೆ ಮಾಡ್ತಕ್ಕಂಥವ್ರು, ಅಂಥ ಕಡೆ ಮಹಿಳೆಯರು ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೇ ಒಬ್ಬರು ಕೂಡ ಇದರಲ್ಲಿ ವಿಷಾದ ಏನಿಲ್ಲ, ನಾವು ಸೇರ್ಕೊಂಬಿಟ್ನಪ್ಪ ಇದು ತೊಂದರೆ ಆಯಿತು ಅಂತಕ್ಕಂಥವ್ರು ಯಾರೂ ಇಲ್ಲ. ಸಾಕಷ್ಟು ಅವಕಾಶ ಇದೆ. ಪ್ರತಿ ತಿಂಗಳಿಗೂ ಕೂಡ ಸಾಕಷ್ಟು ಬೇರೆ ಬೇರೆ ಕಂಪನಿಯವರು ಬರ್ತಾರೆ. ನಮ್ಮ ಟೊಬ್ಯಾಕೋ ಬೋರ್ಡ್ ತಂಬಾಕು ಮಂಡಳಿಯವರು ನಮ್ಮನ್ನು ಸಂಪರ್ಕ ಮಾಡಿ ಸುಮಾರು 20 ಜನ ವಿದ್ಯಾರ್ಥಿಗಳನ್ನು ಇಲ್ಲಿಂದ ಆಯ್ಕೆ ಮಾಡ್ಕೊಂಡು ಹೋದರು. ಕೋರ್ಸ್ ಮುಗಿಯೋದಕ್ಕೆ ಮುಂಚೆನೇ ಬರ್ತಾರೆ, ಆ ಅಂತಿಮ ವರ್ಷದಲ್ಲಿ ಇರ್ತಾರೆ, ಆವಾಗಲೇ ಆಯ್ಕೆ ಮಾಡಿ ಮುಗಿದ ಮೇಲೆ ಬಂದು ಸೇರಿಕೊಳ್ಳಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಸೊ ಇಷ್ಟೊಂದು ಅವಕಾಶ ಇದೆ. ಮತ್ತು ಕೃಷಿ ಇಲಾಖೆಯಲ್ಲಿ ಕೂಡ ನಾವು ಇದನ್ನು ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇವರನ್ನು ಇವರಿಗೆ ಆದ್ಯತೆ ಕೊಟ್ಟು ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀವಿ. ಈ ಒಂದು ಏನು ಲಭ್ಯತೆಯ ಸೀಟುಗಳ ಪ್ರಮಾಣವನ್ನು ಈ ಉದ್ಯೋಗದ ಬೇಡಿಕೆಯ ಆಧಾರದ ಮೇಲೆ ಹೆಚ್ಚಿಸಬೇಕು ಅಂತ ಏನಾರು ಇದ್ದೀರಾ? ಈಗ 50 ಸೀಟ್ ಇದೆ, ಈಗ ಉದ್ಯೋಗದ ಅವಕಾಶಗಳು ಹೆಚ್ಚು ಬೇಡಿಕೆ ಜಾಸ್ತಿ ಇರೋದ್ರಿಂದ ಇದನ್ನು ಮಾಡಬೇಕು. ಇದು ಒಂದು ಪಾಲಿಸಿ ಮ್ಯಾಟರ್, ಇದು ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ 2-2 ಇದೆ, ಇನ್ನೂ 2-4 ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಅದನ್ನ ನಮ್ಮ ಕುಲಪತಿಗಳು ಮತ್ತೆ ಅವರ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತಕ್ಕಂಥದ್ದು. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೂ ಕೂಡ ಸಾಕಷ್ಟು ಬೇಡಿಕೆ ಅಂತೂ ಇದೆ, ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ಇವಾಗ ಆಯಿತು ಆಯ್ಕೆ ಆಗಿ ಅಲ್ಲಿ ಬಂದು ಸೇರ್ಕೊಳ್ತಾರೆ, ಅದರ ಶುಲ್ಕ ಮತ್ತು ಅಲ್ಲಿನ ಉಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ ವಸತಿ ಸೌಕರ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬಿಡಿ. ಇಲ್ಲ ಖಂಡಿತ, ಅದ್ರ ಬಗ್ಗೆ ಏನೇನಿಲ್ಲ. ನಮ್ಮಲ್ಲಿ ಫೀಸ್ ಏನು ಅಷ್ಟು ನಮ್ಮಲ್ಲಿ ದುಬಾರಿ ಇರೋದಿಲ್ಲ ಸರ್. ರೈತರ ಮಕ್ಕಳಿರೋದ್ರಿಂದ ನಾವು ಸಾಕಷ್ಟು ದುಬಾರಿ ಏನು ಮಾಡೋದಿಲ್ಲ, ಬಹಳಷ್ಟು ಕಡಿಮೆ. ಸರ್ಕಾರಿ ಸಂಸ್ಥೆ ಆಗಿರುತ್ತದೆ, ಸರ್ಕಾರಿ ಸಂಸ್ಥೆ ಇರುತ್ತೆ. ಮತ್ತು ಪ್ರತಿಯೊಬ್ಬರು ಕೂಡ ಈ ಸ್ಕಾಲರ್ಶಿಪ್ಸ್ ಬರೋ ಥರ ನಾವು ವ್ಯವಸ್ಥೆ ಮಾಡ್ತೀವಿ, ಅಥವಾ ಸರ್ಕಾರದಿಂದ ಅಷ್ಟು ಅನುಕೂಲ ಇದೆ. ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಈ ವಿದ್ಯಾಸಿರಿ ಅಂತ ಒಂದು ಸ್ಕಾಲರ್ಶಿಪ್ ಇದೆ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ SSLC ಸೇರಿದವನಿಂದ ಇಟ್ಕೊಂಡು ಅದಲ್ಲೇ ಡಿಗ್ರಿ ಮಾಡೋ ತನಕನೂ ಕೂಡ ಆ ಒಂದು ಸ್ಕಾಲರ್ಶಿಪ್ ಬಂದೇ ಬರ್ತದೆ. ಅದನ್ನು ಈ ವಿದ್ಯಾರ್ಥಿಗಳು ಪಡ್ಕೋಬೋದು, ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಎರಡನೇದಾಗಿ ನಮ್ಮಲ್ಲೇ ವಸತಿ ನಿಲಯಗಳ ಸೌಕರ್ಯ ಇದೆ, ಹಾಸ್ಟೆಲ್ ಸೌಕರ್ಯ ಇದೆ. ನಮ್ಮಲ್ಲಿ ಸುಮಾರು ಒಂದು 600 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. 600 ಅಂತಂದರೆ ನಾನು ಹೇಳ್ತಕ್ಕಂಥದ್ದು ನಮ್ಮ VC ಫಾರಂ ಆವರಣದಲ್ಲಿ BSc ಕೃಷಿ ಮಾಡ್ತಕ್ಕಂಥವ್ರು, MSc ಕೃಷಿ ಮಾಡ್ತಕ್ಕಂಥವ್ರು, ಅದರಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ, ಹೆಣ್ಮಕ್ಕಳು ಕೂಡ ಇದೆ. ಹೆಣ್ಮಕ್ಕಳದ್ದು ಪ್ರತ್ಯೇಕವಾದಂಥ ಎರಡು ಹಾಸ್ಟೆಲ್ ಇದೆ ಮತ್ತು ಒಂದು 4 ಹಾಸ್ಟೆಲ್ಗಳು ವಿದ್ಯಾರ್ಥಿಗಳಿಗೆ, ಅಂದರೆ ಈ ವಿದ್ಯಾರ್ಥಿಗಳಿಗೆ ಬಾಯ್ಸ್ಗೆ ಅಂತ ಸಪ್ರೇಟ್ ಹಾಸ್ಟೆಲ್ ಇದೆ, ಒಂದು 2 ಹಾಸ್ಟೆಲು ಈ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅಂತೇಳಿ ಒಂದನ್ನು ಮೀಸಲಿಟ್ಟಿದ್ದೀವಿ. ಹಾಗಾಗಿ ಉಳ್ಕೊಳ್ಳೋದಕ್ಕೆ ಊಟ ವಸತಿ ಪ್ರತಿಯೊಂದು ಕೂಡ ಇದೆ. ಮತ್ತು ಅಲ್ಲಿ ಕೂಡ ಒಂದು ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಬಂದು ಸೇರಿಕೊಂಡ್ರೆ ಒಂದ್ಸರಿ ಸಂಪೂರ್ಣ ಕಲ್ತ್ಕೊಂಡೇ ವಾಪಸ್ ಬರ್ಬೋದು. ಈಗ ನಾನು ಈ ತರಬೇತಿಗೆ ಸೇರಬೇಕು, ನಾನು ಈ ಡಿಪ್ಲೊಮಾ ಕೋರ್ಸಿಗೆ ಸೇರಬೇಕು ಅಂತ ಹೇಳಿದ್ರೆ ಯಾವ ತಿಂಗಳಿನಲ್ಲಿ ಅಭ್ಯರ್ಥಿಗಳು ನಿಮ್ಮನ್ನು ಸಂಪರ್ಕ ಮಾಡಬೇಕಾಗುತ್ತೆ? ವಿದ್ಯಾರ್ಥಿಗಳು ಅವರ SSLC ಒಂದು ಪರೀಕ್ಷೆ ಮುಗಿದ ಕೂಡಲೇ ಅವರು ಅಲರ್ಟ್ ಆಗಿದ್ದರೆ ಸಾಕು, ನಮ್ಮ VC Pharm ಕೃಷಿ ಮಹಾವಿದ್ಯಾಲಯದ ಸಂಪರ್ಕದಲ್ಲಿದ್ದರೆ ಅವರಿಗೆ ಮಾಹಿತಿ ಸಿಗುತ್ತೆ. ವೆಬ್ಸೈಟಲ್ಲೂ ಕೂಡ ನಮ್ಮದು ವೆಬ್ಸೈಟ್ ಇದೆ, UAS Bangalore www.uasbangalore.edu.in ಅಂತ ಕೂಡ ಇದೆ. ಇನ್ನೊಂದು ಸಾರಿ ಹೇಳ್ತೀನಿ, www.uasbangalore@edu.in ಈ ಒಂದು ವೆಬ್ಸೈಟ್ ವಿಳಾಸವನ್ನು ಅವರು ಸಂಪರ್ಕ ಮಾಡಿದ್ರೆ ಅಥವಾ ಅಲ್ಲಿಗೆ ಭೇಟಿ ನೀಡಿದರೆ ಅಲ್ಲಿ ಮಾಹಿತಿ ನಿರಂತರವಾಗಿ ಬರ್ತಾ ಇರ್ತದೆ, ಅಥವಾ ನನ್ನ ದೂರವಾಣಿಯನ್ನು ಸಂಪರ್ಕ ಮಾಡಿ ಅವರು ಮಾಹಿತಿಯನ್ನು ತಗೋಬೋದು. ಒಳ್ಳೆಯದು ಡಾಕ್ಟರ್ MP Rajan ಅವರೇ. ಇದುವರೆಗೆ ನಮ್ಮ ಎಲ್ಲ ಕೇಳುಗರಿಗೆ ಕೃಷಿ ವಿಷಯದಲ್ಲಿ ಇರತಕ್ಕಂತಹ ಒಂದು ಡಿಪ್ಲೊಮಾ ಕೋರ್ಸ್ ಏನಿದೆ ಈ ವಿಚಾರವಾಗಿ ತುಂಬ ಸಮಗ್ರವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಯಾರು ರೈತರು ತಮ್ಮ ಮಕ್ಕಳನ್ನು ಈ ಒಂದು ಕೃಷಿ ಡಿಪ್ಲೊಮಾಗೆ ಸೇರಿಸಬೇಕು, ಅಭ್ಯರ್ಥಿಗಳು ನಾನೇ ಸ್ವತಃ ಸೇರಬೇಕು ಅಂತ ಆಸಕ್ತಿದಾಯಕವಾಗಿದ್ದರೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9945900893 9945900893 ಮತ್ತೊಮ್ಮೆ ಹೇಳ್ತೀನಿ, 9945900893 ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ MP Rajan ಅವರೇ. ಕೃಷಿ ವಿಜ್ಞಾನ ಅಧ್ಯಯನಕ್ಕೆ ಅವಕಾಶಗಳನ್ನು ಕುರಿತು ಮಂಡ್ಯದ VC Pharm ಕೃಷಿ ಮಹಾವಿದ್ಯಾಲಯದ ಡಿಪ್ಲೊಮಾ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರುವ ಡಾಕ್ಟರ್ MP Rajan ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC Hemakumar. ನಾಳಿನ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಬ್ಬು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಇದು ಸುಮಾರು 10-14 ತಿಂಗಳ ಅವಧಿಯನ್ನು ತೆಗೆದುಕೊಳ್ಳೋದ್ರಿಂದ ಇದನ್ನು ದೀರ್ಘಾವಧಿ ಬೆಳೆ ಅಂತ ಕೂಡ ಕರಿಬಹುದು. ಕಬ್ಬಿನ ತುಂಡುಗಳನ್ನ 7-8 ತಿಂಗಳ ಅವಧಿಯ ಬೆಳೆಯಿಂದ ಪಡೆದು ನಾಟಿ ಮಾಡಿ ಈ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಮೂಲ ಬೆಳೆ ಕಟಾವು ಮಾಡಿದ ನಂತರ ಮುಂದಿನ 2-3 ಕೂಳೆ ಕಬ್ಬನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಕಬ್ಬು ಕಟಾವು ಮಾಡಿದ ನಂತರ ದೊರೆಯುವ ರವದಿಯನ್ನು ಸುಲಭ ನಿರ್ವಹಣೆಗಾಗಿ ಸುಡುವುದು ಸಾಮಾನ್ಯವಾಗಿದೆ. ಅದಕ್ಕೆ ರೈತರು ನೀಡೋ ಕಾರಣ ಅಂದರೆ ಕೀಟ ಮತ್ತು ರೋಗಗಳ ನಿರ್ವಹಣೆ, ಗೆದ್ದಲು ಮತ್ತು ಇಲಿಗಳ ಹತೋಟಿಗಾಗಿ ಈ ರೀತಿ ಸುಡಬೇಕು ಅಂತಾರೆ. ರವದಿಯನ್ನು ಸುಟ್ಟ 24 ತಾಸಿನೊಳಗೆ ಭೂಮಿಯನ್ನು ಸಂಪೂರ್ಣ ನೀರಿನಿಂದ ನೆನೆಸಬೇಕು. ಕಾದ ಭೂಮಿಯನ್ನು ತಂಪಾಗಿಸ್ಬೇಕು. ಸುಡೋದ್ರಿಂದ ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಿಗಳು ನಾಶ ಆಗತ್ತೆ. ಸುಡುವಾಗ ಹೊರಬರುವಂತಹ ಹೊಗೆ ಆಕಾಶದ ಕಡೆಗೆ ಕೈ ಚಾಚೋದನ್ನು ನಾವು ನೋಡಬಹುದು. ಒಂದೇ ದಿನದಲ್ಲಿ ವರ್ಷಪೂರ್ತಿ ಬೆಳೆದ ಎಲೆಗಳನ್ನ ನಾಶ ಮಾಡೋದು ಸರಿನಾ? ವಾತಾವರಣವನ್ನು ಕಲುಷಿತಗೊಳಿಸೋದು ನ್ಯಾಯನ? ಅದಕ್ಕೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಏಳುತ್ತೆ. ರವದಿಯನ್ನು ಸುಡಬಾರ್ದು. ಕಸ ನಿರ್ವಹಣೆಗಾಗಿ, ಸುಲಭದ ವಿಧಾನಕ್ಕಾಗಿ ಈ ಸುಡೋದನ್ನಂತೂ ಮಾಡಲೇಬಾರ್ದು. ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ, ಪರಿಣಾಮಗಳನ್ನು ಕೂಡ ಅನುಭವಿಸ್ತಾ ಇದ್ದೀವಿ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರದೇ ಇರೋದು, ಬಂದರೆ ಅತಿಯಾಗಿ ಬರೋದು, ಚಳಿಗಾಲದಲ್ಲಿ ಚಳಿಯೇ ಆಗದೇ ಇರೋದು, ಬೇಸಿಗೆನಲ್ಲಿ ಅತಿ ಬಿಸಿಲ ಅನುಭವ ಆಗೋದು, ಇತ್ಯಾದಿ ಬದಲಾವಣೆಗಳು ನಾವು ವಾತಾವರಣವನ್ನು ಕಲುಷಿತ ಆಗುವಂತೆ ಮಾಡಿದ ಅಪರಾಧದ ಪರಿಣಾಮಗಳು.